ಭಕ್ತರ ಮಿತ್ರ ಪರಮ ಪವಿತ್ರ ಭಕ್ತರ ಮಿತ್ರ ಪರಮ ಪವಿತ್ರ ಹೇ ಶುಭಗಾತ್ರ ಕಾರುಣ್ಯ ನೇತ್ರ ಹೇ ಶುಭಗಾತ್ರ ಕಾರುಣ್ಯ ನೇತ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ಹಿಡಿದು ತಂತಿಯ ಮೀಟಿ ನುಡಿಸಿದೆ ಭಕ್ತಿ ರಾಘವನೀ ನೂರು ಪವಾಡ ಗೈಯುತ ಸ್ವಾಮಿ ಮನುಜಗೆ ಕರುಣೆ ತೋರಿದೆ ನೀ ಕುರುಡಗೆ ಕಣ್ಣು ನೀಡಿದೆ ನೀನು ಹೇ ಕಲಿಯುಗದ ಕಾಮಧೇನು ಭಕ್ತರ ಮಿತ್ರ ಪರಮ ಪವಿತ್ರ ಹೇ ಶುಭಗಾತ್ರ ಕಾರುಣ್ಯ ನೇತ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ವೇದಶಾಸ್ತ್ರದ ತಿರುಳನು ನೀನು ಲೋಕಕ್ಕೆ ತಿಳಿಸಿ ಪಾಲಿಸಿದೆ ಮನಸ್ಸನು ಕವಿದ ತಿರುಳನು ನೀಗಿ ಜ್ಞಾನದ ಜ್ಯೋತಿಯ ಬೆಳಗಿಸಿದೆ ಅಕ್ಷರ ಅರಿಯದ ಪಾಮರನನ್ನು ಪಂಡಿತನಾಗಿ ಮಾಡಿಸಿದೆ ಭಕ್ತರ ಮಿತ್ರ ಪರಮ ಪವಿತ್ರ ಹೇ ಶುಭಗಾತ್ರ ಕಾರುಣ್ಯ ನೇತ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ಮಾಂಸವ ತಂದು ಅರ್ಪಿಸಿದಾಗ ಸ್ವೀಕಾರಗೈದೆ ಫಲ ಮಾಡಿ ಅಹಂಕಾರದ ಅಗ್ನಿಯಾರಿಸಿ ಅವನಲ್ಲಿ ಭಕ್ತಿ ಮೂಡಿಸಿದೆ ಹಸುವನು ನೀಗಿದ ಕಂದನಿಗೆ ಪ್ರಾಣವ ಮತ್ತೆ ನೀ ತಂದೆ ಭಕ್ತರ ಮಿತ್ರ ಪರಮ ಪವಿತ್ರ ಹೇ ಶುಭಗಾತ್ರ ಕಾರುಣ್ಯ ನೇತ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ಜಯ ಜಯ ಜಯ ಜಯ ಶ್ರೀ ರಾಘವೇಂದ್ರ ಜಯ ಜಯ ಜಯ ಜಯ ಗುರು ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ ಜಯ ಜಯ ರಾಘವೇಂದ್ರ ಜಯ ಜಯ